ಸಣ್ಣಾಟ ಕೇಳೋಣಂತ. ಈಗ ಮೊದಲಿಗೆ ನಿಸರ್ಗ ಜ್ಞಾನಾಮೃತ. ಆಕಾಶವಾಣಿ ವಿಶೇಷ ಸರಣಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ನಮಸ್ಕಾರ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳುಗರೆ, ನಾವು ಹಿಂದಿನ ವಾರ ಪಂಚ ಜ್ಞಾನೇಂದ್ರಿಯಗಳು ಯಾವ್ಯಾವುವು ಮತ್ತೆ ಅಂತಃಕರಣಗಳು ಯಾವುವು, ಶರೀರವನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಪಂಚ ಜ್ಞಾನೇಂದ್ರಿಯಗಳನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ವಿ. ಆದ್ರೆ ಈ ಪಂಚೇಂದ್ರಿಯಗಳಿಗೆ ಅವು ನಾವು ಹೇಳ್ದಂಗ್ ಕೇಳ್ಬೇಕಲ್ಲ, ಆತರ ಮಾಡ್ಬೇಕಾದ್ರೆ ಅದಕ್ಕೊಂದು ಸಂಸ್ಕಾರ ಅಂತ ಕೊಡ್ಬೇಕಾಗತ್ತೆ. ಈ ಸಂಸ್ಕಾರ ಅಂದ್ರೆ ಪಂಚೇಂದ್ರಿಯಗಳಿಗೆ ಸಂಸ್ಕಾರ ಹೇಗೆ ಕೊಡೋದು ಅನ್ನೋದ್ರ ಕುರಿತಂಗ ಇವತ್ತು ವಿಷಯವನ್ನ ತಿಳಿದುಕೊಳ್ಳೋಣ ಸ್ವಾಮೀಜಿ. ಪಂಚ ಜ್ಞಾನೇಂದ್ರಿಯಗಳು ಯಾವ್ದು ಅಂತ ತಾವೆಲ್ಲ ತಿಳ್ಕೊಂಡ್ರೆ, ಪಂಚ ಜ್ಞಾನೇಂದ್ರಿಯಗಳಲ್ಲಿ ತುಂಬಾ ಪ್ರಧಾನವಾದದ್ದು ಅಂದ್ರೆ ಸಂಪ್ರದಾಯ ನಂಬಿಕೊಂಡು ಬಂದಿರೋದು ಕಣ್ಣು ಅಂತ ಹೇಳ್ಬಿಟ್ಟು, ನಯನೇಂದ್ರಿಯಾಣಾಂ ಪ್ರಧಾನಂ ಅಂತ. ಅಂದ್ರೆ ಎಲ್ಲಾ ಇಂದ್ರಿಯಗಳಿಗಿಂತ ಕಣ್ಣು ಬಹಳ ಮಹತ್ವದ್ದು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಅದು ಇರಬಹುದೇನೋ, ಆದ್ರೆ ಕಣ್ಣಿಲ್ಲದ ನಾನು ಇದನ್ನ ಹೇಗೆ ಒಪ್ಪಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾನೊಂದು ವಾದವನ್ನ ಮುಂದಿಡ್ತೀನಿ. ಏನಪ್ಪ, ಕಣ್ಣಿಲ್ದಿದ್ದವರು ಈ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಆದ್ರೆ ನಾಲಿಗೆ, ನಾಲ್ಗೆ ಇದೆಯಲ್ಲ, ಅದು ಎಲ್ಲರಿಗಿಂತ ಪ್ರಧಾನ ಅಂತ ಹೇಳೋದು ನಾನು. ಯಾಕಂದ್ರೆ ಕಣ್ಣಿಲ್ದಿದ್ದವ್ರಿಗೂ ನಾಲ್ಗೆ ಇದೆ, ಕಿವಿ ಕೇಳಿಸದವ್ರಿಗೂ ನಾಲ್ಗೆ ಇದೆ, ಬುದ್ಧಿಮಾಂದ್ಯರು ಅಂತ ಏನಿದ್ದಾರಲ್ಲ ಅವ್ರಿಗೂ ಕೂಡ ನಾಲ್ಗೆ ಇದೆ. ಊಟ ಎಲ್ಲರೂ ಮಾಡ್ಲೇಬೇಕು. ಅದಕ್ಕೆ ನಾನ್ ತಮಾಷೆ ಹೇಳ್ತಿರ್ತೀನಿ, ಎಲ್ಲಾ ಇಂದ್ರಿಯಗಳಿಗಿಂತ ಪ್ರಧಾನವಾದದ್ದು ನಾಲಿಗೆ, ಜೀವೇಂದ್ರಿಯ. ಆದ್ರಿಂದ ನಾಲ್ಗೆ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ಮೊದಲು ಅಂತ ಅನಿಸ್ತದೆ. ಅದ್ರಲ್ಲಿ ನಮ್ಮ ಸರ್ವಜ್ಞ ಕವಿ, ಮಹಾನ್ ಕವಿ ಮತ್ತು ಜೀವನ ದರ್ಶನದ ಕವಿ, ಅಂದ್ರೆ ನಮಗೆಲ್ರಿಗೂ, ಎಲ್ಲಾರು ವಚನಕಾರರು, ಸಂತರು, ದಾಸರು, ನಮಗೆ ದೇವರ ದರ್ಶನ ಮಾಡಿಸಕ್ ಹೋದ್ರೆ ನಮಗೆ ಜೀವನ ದರ್ಶನ ಮಾಡಿಸೋನು ಸರ್ವಜ್ಞ. ತುಂಬಾ ಚೆನ್ನಾಗಿ, ತುಂಬಾ ನಮ್ಮ ಮಟ್ಟಕ್ಕೆ ಹೇಳೋ ಸಾಮರ್ಥ್ಯ ಇದೆ. ಅಂದ್ರೆ ಕೆಟ್ಟವ್ರನ್ನು ಕೂಡ ಒಳ್ಳೆಯವ್ರನ್ನ ಮಾಡೋದು ಹೇಗೆ, ಸರಿಯಾದ ಮಾರ್ಗಕ್ಕೆ ತೆಗೆದುಕೊಂಡು ಹೋಗೋದು ಹೇಗೆ. ಅಂದ್ರೆ ಜನಮಾನಸದ ಜನಭಾಷೆಯನ್ನ ಜನಪದವಾಗಿ ಬಳಸಿ ತುಂಬಾ ಅರ್ಥವಾಗಿ ಅವ್ರು ಬರೆದು ನಾವೆಲ್ಲರೂ ಮಾತಾಡೋ ಭಾಷೆಯೊಳಗನ ಹೇಳಿದ್ರಿಂದ ನಾವು ಇನ್ನೂ ಅಷ್ಟು ತಿಳ್ಕೋಬಹುದು. ಆಮೇಲೆ ನೆನ್ಪಿಟ್ಕೊಳ್ಳೋದಕ್ಕೆ ಅಷ್ಟೇ ಅದ್ಭುತ ಪ್ರಾಸ, ಸರಳ. ಇಂತ ಕವಿ ನಾಲ್ಗೆ ಬಗ್ಗೆ ಒಂದು ಮೀಮಾಂಸೆನೆ ಹೇಳ್ಬಿಡ್ತಾನೆ ಅಂತ ಹೇಳ್ಬಹುದು. ನಾಲ್ಗೆನೆ, ಆಮೇಲೆ ನಾಲ್ಗೆಯಿಂದನೇ ಎಲ್ಲಾ ರೋಗಗಳು ಹುಟ್ಟೋದು. ನಾಲ್ಗೆ ರುಚಿಗೆ ಬಲಿಯಾಗ್ಬಿಟ್ಟು ಮನುಷ್ಯ ತುಂಬಾ ಕಾಯಿಲೆಗೆ ಈಡಾಗ್ತಾ ಇದ್ದಾನೆ. ಕಣ್ಣಿಂದು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಈ ಸಂಚಿಕೆಯಲ್ಲಿ ನಾಲ್ಗೆ ಬಗ್ಗೆ ತಿಳ್ಕೊಳ್ಳೋಣ. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾಲ್ಗೆಯನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗಕ್ ಶುರುವಾದಂಗೆ. ಒಂದ್ ಗಾದೆ ಇದೆ, ತಾವೆಲ್ಲ ಕೇಳಿರ್ಬೇಕು, ನಾಲ್ಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು. ಅದಕ್ಕೆ ಒಬ್ಬ ಭಾಷಣಕಾರ ಇರಲಿ, ಒಬ್ಬ ಸಂಗೀತಕಾರ ಇರಲಿ, ಯಾರೇ ಇದ್ರು ಅವ್ರ ನಾಲ್ಗೆನೆ ಅವ್ರನ್ನ ಆ ಮಟ್ಟಕ್ಕೆ ಏರಿಸಿರುತ್ತೆ. ಆದ್ರಿಂದ ನಾಲಿಗೆ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು. ಸರ್ವಜ್ಞನ ನಾಲಿಗೆಯ ಮೀಮಾಂಸೆ ಅಂತ ತಿಳ್ಕೊಳ್ಳೋಣ. ನಾಲಿಗೆಯ ಕಟ್ಟಿದನು ಕಾಲಂಗೆ ದೂರನಃ, ನಾಲಿಗೆಯ ಕಟ್ಟಿದನು ಕಾಲಂಗೆ ದೂರನಃ, ನಾಲಿಗೆಯ ರುಚಿಯ ಮೇಲೆ ಆಡುತ್ತಿರಲು ಅವನ ಕಾಲ ಹತ್ತಿರವು ಸರ್ವಜ್ಞ. ನೋಡಿ ಎಷ್ಟು ಅದ್ಭುತ. ಕಾಲ ಅಂದ್ರೆ ಸಾವು, ಮೃತ್ಯು. ಯಾರು ನಾಲಿಗೆಯನ್ನ ಕಟ್ತಾನೋ, ಕಟ್ತಾನ ನಿಯಂತ್ರಣ ಮಾಡೋ, ಕಟ್ಟೋ ಅಂದ್ರೆ ಪೂರ್ಣ ನಾಲ್ಗೆ ಬಂಧಿಸ್ಬಿಡೋದಲ್ಲ, ಕಂಟ್ರೋಲ್. ಯಾರು ನಾಲ್ಗೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾನೋ ಅವನು ಮೃತ್ಯುವಿಗೆ ದೂರನಾಗ್ತಾನೆ, ಅಂದ್ರೆ ಆರೋಗ್ಯ ಚೆನ್ನಾಗಿಟ್ಕೊಳ್ತಾನೆ. ನಾಲ್ಗೆಯ ರುಚಿಯ ಮೇಲಾಡುತ್ತಿರಲು ಸಿಕ್ ಸಿಕ್ಕಿದ್ದೆಲ್ಲ ತಿನ್ನೋದು, ಆಮೇಲೆ ಆರೋಗ್ಯಕ್ಕೆ ತೊಂದರೆ ಕೊಡ್ತಕ್ಕಂಥದ್ದನ್ನೇ ತಿನ್ನೋದು, ಅವನ ಕಾಲ ಹತ್ತಿರವು ಸರ್ವಜ್ಞ, ಅವನ ಮೃತ್ಯು ಸಮೀಪ ಆಗಿಡುತ್ತೆ. ಆದ್ರಿಂದ ನಾಲ್ಗೆಯನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹೌದು, ಎಲ್ಲರೂ ಹೇಳ್ತಾರ ಅದನ್ನ, ನಾಲ್ಗೆ ಸರಿ ಇಲ್ಲ, ನಾಲ್ಗೆ ಕಂಟ್ರೋಲ್ ಮಾಡಬೇಕು, ನಾಲ್ಗೆ ಗೆಲ್ಲಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಾಲ್ಗೆ ಗೆಲ್ಲೋದು ಹೇಗೆ? ಪುರಂದ್ರದಾಸರದೊಂದು ಪ್ರಸಿದ್ಧವಾದಂತಹ ದೇವರ ನಾಮ ಇದೆ, ತಮ್ಗೆಲ್ಲ ಗೊತ್ತಿರುತ್ತೆ ಅದು. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ಅಂದ್ರೆ ನಾಲ್ಗೆಗೆ ಬೈತಾರವ್ರು. ಅಷ್ಟೇ ಅಲ್ಲ, ಅವ್ರ ನಾಲ್ಗೆಗೆ ಬುದ್ಧಿ ಬಹಳ ಹೇಳ್ತಾರೆ. ಆದ್ರೆ ನಾಲ್ಗೆ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಅದರಲ್ಲೂ ಗೊತ್ತಾಗಲ್ಲ ನಮ್ಗೆ. ಯಾಕಂದ್ರೆ ರೂಢಿಗೊಡೆಯ ಪುರಂದರ ವಿಠಲ ನೆನಸು, ನೀನು ಜಪ ಮಾಡು, ಅದೆಲ್ಲ ಸರಿ, ಆದ್ರೆ ಈ ನಾಲ್ಗೆ ರುಚಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ನನಗೆ, ಏನ್ ಮಾಡ್ಲಿ? ಅದಕ್ಕೆ ಸರ್ವಜ್ಞ ಉತ್ತರ ಕೊಡ್ತಾನೆ, ಬಹಳ ಅದ್ಭುತವಾಗಿ ಉತ್ತರ ಕೊಡ್ತಾನೆ. ನಾಲಗೆಯ ಕೀಲವನು ಶೀಲದಲ್ಲಿ ತಾನರಿದ್ದು ಶೂಲವದು ರುಚಿಯು ಎಂದಿಹೆನು ಮುದಿಯಲ್ಲಿ ಬಾಲನಂತಿಹೆನು ಸರ್ವಜ್ಞ. ಅಂತ ಅದ್ಭುತವಾದದ್ದು ಅಂದ್ರೆ ಪ್ರಾಯಶಃ ಈ ವಚನ ನಾಲ್ಗೆ ಬಗ್ಗೆ ಹೇಳುವಂತದ್ದು ಇಡೀ ಕನ್ನಡ ಸಾಹಿತ್ಯದಲ್ಲೇ ಸಿಗಲ್ಲ ಅಂತ ಹೇಳ್ಬೋದೇನು. ಅಷ್ಟು ಅದ್ಭುತವಾದ ವಚನ ಇದು. ಪರಮಾತ್ಮ ಎಲ್ಲದರಲ್ಲೂ ರುಚಿ ಇಟ್ಟಿದ್ದಾನೆ. ಮಾವಿನ ಹಣ್ಣಿನ ರುಚಿ ಎಲ್ಲರೂ ಸೌದ್ರಿ ಈ ಬೇಸಿಗೆಲೆಲ್ಲ, ಪ್ರತಿಯೊಂದು ಹಣ್ಣಲ್ಲಿ ಒಂದೊಂದು ರುಚಿ ಇದೆ. ಅದರಲ್ಲಿ ಪರಮಾತ್ಮ ರುಚಿ ಇಟ್ಟಿದ್ದಾನೆ, ಅಂದ್ರೆ ಅವನೇ ಸ್ವಾದ ಕೊಟ್ಟಿದ್ದಾನೆ. ಜೊತೆಗೆ ಆ ಸ್ವಾದವನ್ನ ಸವಿಯುವ ನಾಲ್ಗೆ ಕೊಟ್ಟಿರೋದು ಅವನೇ. ಆ ಟೇಸ್ಟ್ ಬಡ್ಸ್ ಅಂದ್ರೆ ರುಚಿ ಮೊಗ್ಗುಗಳು, ಆ ರುಚಿ ಗುಳ್ಳೆಗಳಿದಾವಲ್ಲ, ಅದು ಕೂಡ ಪರಮಾತ್ಮ ಕೊಟ್ಟಿರೋದೆ. ಆದ್ರಿಂದ ನಾಲಿಗೆಯನ್ನ ಬೈಯೋದು ಬೇಡ ಅಂತನ್ ಸರ್ವಜ್ಞ. ನಾಲಿಗೆಯ ಕೀಲವನು, ಕೀಲ ಅಂದ್ರೆ ಗುಟ್ಟು, ಸೀಕ್ರೆಟ್ ಆಫ್ ದಿ ಟಂಗ್ ತಿಳ್ಕೊಳ್ಳಪ್ಪ ಅದನ್ನ. ನಾಲಿಗೆಯ ಕೀಲವನು ಶೀಲದಲ್ಲಿ ತಾನರಿದ್ದು, ಶೀಲ ಅಂದ್ರೆ ಮಡಿ ಅಥವಾ ಸ್ವಚ್ಛತೆ ಅಂತ. ನಾಲಿಗೆಯ ಕೀಲವನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಎಂದಿಹನು ಮುದಿಯಲ್ಲಿ ಬಾಲನಂತಿಹನು ಸರ್ವಜ್ಞ. ನೋಡಿ, ಯಾವ್ಯಾವ ಪದಾರ್ಥಗಳು ತುಂಬಾ ರುಚಿ ಇದಾವಲ್ಲ, ಮಿರ್ಚಿ ಬಜಿ ಇರ್ಬೋದು, ಮತ್ತೆ ಆ ಕಡೆ ಈ ಚುರುಮುರಿ ಸೂಸಲ ಅಥವಾ ಮಂಡಾಳ ಅಂತಾರ ಕಡೆ, ತುಂಬಾ ಉರ್ದಿದ್ದು ಕರ್ದಿದ್ದು ತುಂಬಾ ರುಚಿ, ಆದ್ರೆ ಅವೆಲ್ಲವೂ ಹೊಟ್ಟೆಗೆ ಮಾರಕನೆ. ಅದರ ಅರ್ಥ ಅದು ಬೇಡ ಅಂತ ಹೇಳಲ್ಲ ಸರ್ವಜ್ಞ. ಅದನ್ನು ತಗೊಳ್ಳಿ, ಆದ್ರೆ ಎಷ್ಟು ತಗೋಬೇಕು, ಯಾವಾಗ ತಗೋಬೇಕು? ಮಂಡಾಳು ಮಿರ್ಚಿ ಬಹಳ ರುಚಿ ಬಹಳ ಚಲೋ ಅಂತ ಹೇಳಿ ದಿವಸ ತಿನ್ಬಿಟ್ರೆ ಕಾಯಿಲೆ ಆಗತ್ತೆ, ಅದೇ ಹಬ್ಬದ ಊಟಕ್ಕೆ ಚಂದ. ಆದ್ರಿಂದ ನಾಲಗೆಯ ಕೀಲವನು ಶೀಲದಲ್ಲಿ ತಾನು, ಅಂದ್ರೆ ಶೀಲ ಅಂದ್ರೆ ಸ್ವಲ್ಪ ನೀನು ಪಾಲ್ಸಪ್ಪ, ವ್ರತ ಪಾಲ್ಸು, ಸಿಕ್ಕಲ್ಲಿ ಸಿಕ್ಕಿದ್ದನ್ನು ತಿನ್ಬೇಡ. ನನಗೆ ಬೆಳಿಗ್ಗೆ ತಿಂಡಿ ಆಗಿದೆ, ಮಧ್ಯಾಹ್ನದ ಊಟದ ತನಕ ಯಾರೇ ಕರೀಲಿ, ಎಂತ ಸ್ನೇಹಿತನೇ ಇರ್ಲಿ, ಸಿಕ್ಕಲ್ಲಿ ತಿನ್ಬಾರ್ದು. ಇವತ್ತು ತುಂಬಾ ಜನರಿಗೆ ಆಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾ ಜನ ಬಳಲ್ತಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಈ ಬೆಳಿಗ್ಗೆ ತಿಂದಿದ್ದೆ ಜೀರ್ಣ ಆಗಿರಲ್ಲ, ಮತ್ತೆ ಹಾಕ್ಬಿಡೋದು. ಅದ್ ಹೇಗಾಗತ್ತಪ್ಪ ಅಂದ್ರೆ, ಈಗ ನೀವು ಒಲೆ ಮೇಲೆ ಅಕ್ಕಿ ಇಟ್ಟಿದ್ದೀರಾ ಕುದಿಯೋದಕ್ಕೆ, ಇನ್ನು ಪೂರ್ಣ ಅನ್ನ ಆಗಿಲ್ಲ, ನಿಮ್ ಮನೆಗೆ ಯಾರು ನೆಂಟರು ಬಂದ್ರು ಅಂದ್ಬಿಟ್ಟು ಆ ಕುದಿಯೋ ಅಕ್ಕಿಗೆನೆ ಇನ್ನೊಂದಿಷ್ಟು ಅಕ್ಕಿ ಹಾಕ್ಬಿಟ್ಟು ನೀರ್ ಸುರಿಯಲ್ಲ ಅಲ್ವಾ, ಆ ಅನ್ನ ಮಾಡ್ತೀರಾ, ಆಮೇಲೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಅನ್ನ ಮಾಡ್ಕೊಳ್ತೀರಾ. ಹಾಗೆ ನಮ್ಮ ಹೊಟ್ಟೆಗೆ ನಾವು ಆಹಾರ ಹಾಕಿದೀವಿ ಬೆಳಗ್ಗೆ, ಅದು ಅಟ್ ಲೀಸ್ಟ್ ಒಂದ್ 4 ತಾಸು ಆದ್ರೂ ಮಧ್ಯೆ ಏನು ಹಾಕ್ಬಾರ್ದು. ನೀರ್ ಕುಡಿತಾ ಇರ್ಬೋದು, ಆದ್ರೆ ಸಿಕ್ಕಾಗ ಸಿಕ್ಕಿದ್ದು ತಿನ್ಬೇಡಿ. ಅದಕ್ಕೆ ಸರ್ವಜ್ಞ ಹೇಳೋದು, ಶೀಲದಲ್ಲಿ ತಾನರಿದು ಶೂಲವದು ರುಚಿಯು. ಶೂಲ ಅಂದ್ರೆ ಗೊತ್ತು ನಿಮ್ಗೆಲ್ಲ, ಸಾವಿನ ಸಾಧನ. ಆ ಶೂಲ ರುಚಿ ಅಂದ್ರೆ ಶೂಲ, ನನಗೆ ರೋಗ ಬರುತ್ತೆ, ಆದ್ರಿಂದ ಎಚ್ಚರವಾಗಿರ್ಬೇಕು ನಾನು ಅಂತ ಯಾರು ಅನ್ಕೊಂತಿರೋ, ಆ ಟೇಸ್ಟ್ ಅನ್ನ ಯಾರು ನಿಯಂತ್ರಣದಲ್ಲಿ ಇಟ್ಕೊಳ್ತಿರೋ, ಅಥವಾ ವಿಕೃತ ರುಚಿಗಳು ಅಂತ ಕರಿತೀನಿ ನಾನು ಅದನ್ನ. ಹಣ್ಣಿನ ರುಚಿ, ತರಕಾರಿಯ ರುಚಿ, ಅಥವಾ ತಾಯಿಯ ಅಡಿಗೆ ಮನೆಯ ರುಚಿ ಇದೆಯಲ್ಲ, ಅವು ದಿವ್ಯಸ್ವಾದ, ಡಿವೈನ್ ಟೇಸ್ಟ್ ಅವೆಲ್ಲ. ಆದ್ರೆ ಈ ಸಿಕ್ಕಲ್ಲಿ ಸಿಕ್ಕಿದ್ದೆಲ್ಲ ಫಾಸ್ಟ್ ಫುಡ್, ಜಂಕ್ ಫುಡ್ ಎಲ್ಲ ತಿಂತಿರಲ್ಲ, ಅದು ವಿಕೃತ ರುಚಿ ಅಂತ ಕರೆಯೋಣ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಇವತ್ತು ಪ್ರಧಾನಮಂತ್ರಿಗಳು ಕೂಡ ತಮ್ಮ ಮನ್ ಕಿ ಬಾತ್ ಅಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಇದೆಲ್ಲ ತುಂಬಾ ಸಮಸ್ಯೆ ಆಗ್ತಾ ಇದೆ ಯುವಕರಿಗೆ, ಯುವತಿಯರಿಗೆ, ಆಮೇಲೆ ಮಕ್ಕಳಿಗೆ. ತುಂಬಾ ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ಮನೇಲಿ ಮಾಡಿದ ಊಟ ಇಷ್ಟಪಡಲ್ಲ. ಇಂತಹದ್ದನ್ನ ಅವನು ಬಿಡಬೇಕು, ದಿವ್ಯಸ್ವಾದದ ಕಡೆಗೆ ನಾವು ಹರಿಬೇಕು. ಅದೆಲ್ಲ ಮಾಡಬೇಕಾದ್ರೆ ಪಾಲಕರೇ ಅದ್ರ ಕಡೆ ಗಮನ ಕೊಡಬೇಕು. ಹೌದು, ಪಾಲಕರು ಪೋಷಕರು ಖಂಡಿತ ಗಮನ ಕೊಡಬೇಕು. ಒಳ್ಳೆ ಪ್ರಸ್ತಾಪ ಮಾಡಿದ್ರಿ ನೀವು. ಪಾಲಕರು ಪೋಷಕರು ಮಕ್ಕಳಿಗೆ ಬಿಡಿ ಅಂತ ಹೇಳ್ಬಿಟ್ಟು ತಾವು ತಿಂತಾ ಇದ್ರೆ ಮಕ್ಕಳನ್ನ ಬಿಡಿಸಕಾಗಲ್ಲ. ಮಕ್ಕಳು ಬಿಡಬೇಕಾದ್ರೆ ತಾವು ಮೊದಲು ಅದನ್ನ ಬಿಡಬೇಕು. ಒಂದು ಎರಡನೇದ್ ಏನ್ ಮಾಡ್ತಾರೆ ನಮ್ ಜನ ಅಂದ್ರೆ, ತಗೊಂಬಂದ್ ಬಿಡ್ತಾರೆ, ಮಕ್ಳು ನೋಡಕ್ ಬರ್ತಾರೆ, ಯಾರೋ ನೆಂಟರು ಇಷ್ಟರು ಸ್ನೇಹಿತರು ಬರ್ತಾರೆ, ಅವರು ಮಕ್ಳಿಗೆ ಏನ್ ಪ್ರೀತಿ ಆಗತ್ತೆ ಅಥವಾ ಏನ್ ಅವ್ರ ಆರೋಗ್ಯಕ್ಕೆ ಕೊಡ್ಬೇಕು ಅದನ್ ತರಲ್ಲ. ಮಕ್ಳು ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಇಂಥ ಆಹಾರ ತಂದ್ಬಿಟ್ರೆ ಆತ್ಮೀಯರು ತಂದಿದ್ದಾರೆ ಅಂತ ತಿನ್ನೋದು ಮತ್ತೆ ಆರೋಗ್ಯ ಕೆಡಿಸ್ಕೊಳ್ಳೋದು. ಪ್ರೀತಿ ಅನ್ನೋದು ಹೇಗಿರ್ಬೇಕು ಅಂದ್ರೆ ಅದು ಸಂಸ್ಕಾರ ಕೊಡುವಂತ ಸಂಸ್ಕಾರ ಕೊಡುವ ಹಾಗಿರ್ಬೇಕು, ಅದು ನಮಗೆ ವಿಕಾರ ಉಂಟು ಮಾಡಂತದ್ದು ಆಗ್ಬಾರದು. ಆದ್ರಿಂದ ಮಕ್ಕಳಿಗೆ ನಾವು ಇದನ್ನ ಇಂಥ ಆಹಾರಗಳನ್ನು ಬಿಡಿಸ್ಬೇಕು. ಅದಕ್ಕೆ ಸರ್ವಜ್ಞ ಹೇಳೋದು, ಶೀಲ ಪಾಲಸರಪ್ಪ, ಸ್ವಲ್ಪ ಸಿಕ್ಕಲ್ಲಿ ಸಿಕ್ಕಿದ್ದನ್ನ ತಿನ್ಬೇಡಿ. ಇನ್ನೊಂದು ವಚನ ಬಹಳ ಅದ್ಭುತವಾಗಿ, ನಾಲಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಎಂದಿಹನು ಕೊನೆಯ ವಾಕ್ಯ ಇನ್ನೂ ಅದ್ಭುತವಾಗಿದೆ, ಮುದಿಯಲ್ಲಿ ಬಾಲನಂತಿಹನು. ನೀವ್ ಯಾರು ನಾಲ್ಗೆ ಕಂಟ್ರೋಲ್ ಮಾಡ್ಬಿಟ್ಟು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ತಿರೋ, ಮುದುಕರಾದ್ಮೇಲೂ ಸಹಿತ ಮಕ್ಕಳ ಹಾಗೆ ಇರಬಹುದು. ಆರೋಗ್ಯ ಚೆನ್ನಾಗಿಟ್ಕೊಂಡ್ಬಿಟ್ರೆ ಮುದಿತನ ಅನ್ನೋದು ಶಾಪ ಅಲ್ಲ, ವೃದ್ಧಾಪ್ಯ ಅನ್ನೋದು ಶಾಪ ಅಲ್ಲ. ವೃದ್ಧಾಪ್ಯದಲ್ಲೂ ಸಣ್ಣ ವಯಸ್ಸಿನವ್ರ ಹಾಗೆ ಕಾಣಬಹುದು, ಖುಷಿ ಖುಷಿಯಾಗಿರ್ಬೋದು. ನಿಜವಾಗ್ಲೂ ನಿಯಂತ್ರಣದಲ್ಲಿ ಇರಲಿಲ್ಲ ಅಂತಂದ್ರೆ ಬಾಲ್ಯದಲ್ಲಿಯೇ ವೃದ್ಧಾಪ್ಯದ ತರ ಆಗ್ಬಹುದು. ಅದು ಆಗ್ತಾ ಇದೆ ಪಾಪ, ತುಂಬಾ ಮಕ್ಕಳಿಗೆ ಇವಾಗ ಅನೇಕ ಸಮಸ್ಯೆಗಳು, ಅನೇಕ ರೋಗಗಳು. ಇನ್ನು ಹೈಸ್ಕೂಲ್ ಮಟ್ಟಕ್ಕೂ ಬಂದಿರಲ್ಲ, ಅವಾಗಲೇ ಶುಗರ್ ಬಂದಿದೆ. ಪಾಪ ಎಷ್ಟು ಕಷ್ಟ ಅವುಗಳಿಗೆ. ಆದ್ರಿಂದ ಇದೊಂದು ಸಮಾಜದಲ್ಲಿ ಇದೊಂದು ಶಾಪ. ಆದ್ರಿಂದ ತಾಯಿ ತಂದೆಗಳಾಗ್ಲಿ ಮಕ್ಕಳಾಗ್ಲಿ ಈ ನಿಟ್ಟಿನಲ್ಲಿ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚು ಆರೋಗ್ಯದ ಕಡೆ ಗಮನ ಹರಿಸಬೇಕು. ವಿದ್ಯಾಭ್ಯಾಸ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಮಾಡೇ ಮಾಡ್ತಾರೆ. ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ನೀವೇನ್ ಬೇಕಾದ್ರೂ ಸಾಧಿಸಬಹುದು. ಆದ್ರಿಂದ ನೀವು ಮುಪ್ಪಿನಲ್ಲೂ ಆನಂದವಾಗಿರ್ಬೇಕಂದ್ರೆ ನಾಲಿಗೆಯನ್ನ, ನಾಲಿಗೆಯ ರಹಸ್ಯವನ್ನ ಅರ್ಥ ಮಾಡಿಕೊಂಡು ನಾಲಿಗೆಯನ್ನ ನಿಯಂತ್ರಣ ಮಾಡಿ. ಕೇಳಿದ್ರಲ್ಲ ಕೇಳುಗರೆ, ಪಂಚೇಂದ್ರಿಯಗಳಲ್ಲಿ ಬಹುಮುಖ್ಯವಾದದ್ದು ಅಂತ ಹೇಳಿದ್ರೆ ನಾಲ್ಗೆ. ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಾದ್ರೆ ನಾಲ್ಗೆ ಕಡೆಗೆ ನಾವು ಗಮನ ಹರಿಸಬೇಕು. ನಮ್ಮ ಅತಿಯಾದ ಆಸೆಯನ್ನ ಬಿಡಬೇಕು, ನಮ್ಗೆ ಒಂದು ಸಂಸ್ಕಾರವನ್ನ ಇಟ್ಕೊಂಡು ಆ ತರ ನಡ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ಹೇಳಿ ಗುರುಜಿಯವರು ತುಂಬಾ ಚೆನ್ನಾಗಿ ತಿಳಿಸಿದ್ರು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಕೇಳುಗರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಈಗ ನಿಜಗುಣ ಶಿವಯೋಗಿ ಸನ್ನಾಟ ಕೇಳೋಣಂತ. ನಮಾಮಿ ಜ್ಞೇಶ್ವರ ಪಾದ ಪಂಕಜ. ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ